ಇನ್ನು ಕೆಲವು ರೈತರು ಸ್ವಂತನೂ ಕೂಡ ಇದನ್ನ ಉತ್ಪಾದನೆ ಮಾಡ್ಕೋಬಹುದು ಅಂತ ತಾವು ಹೇಳಿದ್ರಿ. ಹೇಗೆ ಉತ್ಪಾದನೆ ಮಾಡ್ಕೋಬಹುದು ಅಂತ ಸರಳವಾಗಿ ಹೇಳ್ತೀರಾ? ಇದಕ್ಕೆ ಒಂದು ಶಿಲೀಂಧ್ರ ಅಂದ್ರೆ ಒಂದು 15 ದಿನದಲ್ಲಿ ತಯಾರಿ ಆಗುತ್ತೆ ನಾವು ಮೂಲ ಕಲ್ಚರ್ ಇಂದ. ಇದಕ್ಕೆ ಸಣ್ಣದೊಂದು ರೂಮ್ ಒಂದು ಕೋಣೆ ಕೊಠಡಿ ಬೇಕು. ಕೊಠಡಿ ಒಂದು 20 ಫೀಟ್ ಅಗಲ ಅಂದ್ರೆ ಇಲಿಗಳು ಅಂತ ಬರ್ದಿರೋ ಒಂದು ಉತ್ತಮವಾದ ಕೊಠಡಿ ಬೇಕಾಗುತ್ತೆ. ಮತ್ತೆ ಇದಕ್ಕೆ ಸಾಮಗ್ರಿಗಳಂದ್ರೆ ನಾವು ಇದೆ ಏನು ಅಕ್ಕಿ ಮತ್ತೆ ಒಂದು 20 ಲೀಟರ್ದು ಕುಕ್ಕರು ಈ ಗ್ಯಾಸ್ ಒಲೆ ಇಂಥವು ಅವೈಲೇಬಲ್ ಇರೋಂಥ ಒಂದು ಮೇಜು ಕೆಲಸ ಮಾಡೋಕ್ಕೆ ಒಂದಿಬ್ಬರು ಕಾರ್ಮಿಕರು ಇದ್ರೆ ದಿನಕ್ಕೆ ಒಂದು 10 ಕೆಜಿಯಷ್ಟು ಉತ್ಪಾದನೆ ಮಾಡ್ಬೋದು. ಅದಕ್ಕೆ ಬೇಕಾಗಿರೋಂಥ ತರಬೇತಿಯನ್ನು ನೀವು ಕೊಡ್ತೀರ? ನಾವು ಕೊಡ್ತೀವಿ. ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದರೆ ಒಂದು ತಿಳಿಸಿ ತರಬೇತಿ ಕೊಡ್ತೀವಿ. ಮತ್ತು ಆ ಸ್ಟಾರ್ಟ್ ಮಾಡೋಕ್ಕೆ ಆ ಬಿವೇರಿಯ ಕಲ್ಚರ್ ಬೇಕು, ಅದನ್ನು ನಾವು ಸಪ್ಲೈ ಮಾಡಿ ಕೊಡ್ತೀವಿ. ಅಂದರೆ ಅಕ್ಕಿ ಮೇಲೆ ಬೆಳೆಸ್ಬೇಕಾಯ್ತು? ಅಕ್ಕಿ ಮೇಲೆ ಬೆಳೆಸ್ಬೋದು. ಮೊದಲು ಅಕ್ಕಿನ ಬೇಯಿಸ್ಕೋಬೇಕು. ಅಕ್ಕಿನ ಕುಕ್ಕರಲ್ಲಿ ಬೇಯಿಸಿ ಸ್ಟೆರಿಲೈಸ್ ಮಾಡಬೇಕು. ನಾವಾದರೆ ಆಟೋಕ್ಲೇವ್ ಯೂಸ್ ಮಾಡ್ತೀವಿ ಪ್ರಯೋಗಶಾಲೆಗಳಲ್ಲಿ. ಅದೆಲ್ಲ ತುಂಬ ದುಬಾರಿ ಆಗುತ್ತೆ ರೈತರು ತಗೊಳಕ್ಕೆ ಮತ್ತು ಬೆಳಕಿಗೆ. ಕುಕ್ಕರಲ್ಲಿ ಅಕ್ಕಿಯನ್ನು ಇಟ್ಟು ಅದನ್ನು ಸ್ಟೆರಿಲೈಸ್ ಮಾಡಬೇಕು ಅಂದರೆ ಬೇರೆ ಯಾವ ಕ್ರಿಮಿಗಳನ್ನು ಸಾಯಿಸ್ಬೇಕು. ನಾವು ಬಿವೇರಿಯಾ ಮಾಡಿದಾಗ ಬರೀ ಬಿವೇರಿಯಾನೇ ಅದರಲ್ಲಿ ಬರೋ ಥರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದು 15 ದಿನ ಬಿಟ್ಟರೆ ಬಿವೇರಿಯಾ ಅದ್ರ ಮೇಲೆ ಬೆಳೆದಿರುತ್ತೆ. ಅದನ್ನು ನಾವು ನೀರಲ್ಲಿ ಚೆನ್ನಾಗಿ ಕಲಕಿ ಸೋದಿಸಿ ಬ್ಯಾರಲಲ್ಲಿ ಸ್ಪ್ರೇ ಮಾಡ್ಬೋದು. ಅಂದ್ರೆ ಇದು ಸರಳವಾದ ತಂತ್ರಜ್ಞಾನ ಯಾಕಂದ್ರೆ ಇದರಲ್ಲಿ ಉಪಯೋಗ ಏನಂದ್ರೆ ಈ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗುವಂತ ಶಿಲೀಂಧ್ರ ಅದು ಉತ್ಪತ್ತಿಯಾಗಿ ಅದು ಸಾಗಾಣಿಕೆ ಆಗಿ ಅವರು ಅದನ್ನ ಶೇಖರಿಸಿಟ್ಟಾಗ ಅದರದ ಒಂದು ಬೀಜಗಳ ಒಂದು ಕಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇವು ಜೀವಾಣುಗಳಾದ್ರಿಂದ ಯಾವತ್ತು ಅದನ್ನ ಅವರು ತಯಾರು ಮಾಡಿರ್ತಾರ ನಮಗೆ ಗೊತ್ತಿರಲ್ಲ. ನೀವು ಸಿಂಪಡಣೆ ಮಾಡೋ ದಿನ ಅದರಲ್ಲಿ ಸುಮಾರು ಸತ್ತಿದ್ರೆ ನೀವು ಸಿಂಪಡಣೆ ವೆಚ್ಚ ಎಲ್ಲ ನಷ್ಟ ಆಗುತ್ತೆ. ಇದು ನಮ್ಮ ಕಣ್ಮುಂದೇನೆ ನಾವು ತಯಾರು ಮಾಡಿದ್ರೆ ಅದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಅಂದ್ರೆ ಅಕ್ಕಿ ಅದಕ್ಕೇನೋ ಒಂದು ರೀತಿ ಆಹಾರವಾಗಿ ಕೆಲಸ ಮಾಡುತ್ತೆ, ಅದರ ಮೇಲೆ ಬೆಳೆಯುತ್ತೆ, ಅಕ್ಕಿ ಮೇಲೆ ಬೆಳೆದಿರುತ್ತೆ. ಅದನ್ನ ನಾವು ಇದಕ್ಕೆ ವರ್ಗಾಯಿಸ್ಬೇಕಾಗುತ್ತೆ ಬೆರ್ರಿ ಬೋರರಿಗೆ. ಬೆರ್ರಿ ಬೋರನ್ನ ತಿನ್ನೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ನಾವು ಈ ಪ್ರಯೋಗಶಾಲೆಗಳಲ್ಲಿ ಬೆಳೆಸೋಕ್ಕೆ ಬೇರೆ ಬೇರೆ ಥರದ ವಸ್ತುಗಳನ್ನು ಉಪಯೋಗ ಮಾಡ್ಬೋದು. ಈವನ್ ಈ ಟ್ರೈಕೋಡರ್ಮಾ ಇಂಥವೆಲ್ಲ ಕಾಫಿ ಪಲ್ಪ್ ಒಟ್ಟಲ್ಲಿ ಬೆಳೆಸ್ಬೋದು, ಸಿಪ್ಪೆ ಇರುತ್ತಲ್ಲ ಕ್ಯಾರೆಟಲ್ಲಿ ಬೆಳೆಸ್ಬೋದು, ಬೇರೆ ಭತ್ತದ ತೌಡಲ್ಲಿ ಬೆಳೆಸ್ಬೋದು. ಈ ಥರ ಬೇರೆ ಬೇರೆ ವಸ್ತುಗಳನ್ನು ಯೂಸ್ ಮಾಡ್ಬೋದು. ನಿಮ್ಮಲ್ಲಿ ಮೂಲ ಒಂದು ಕಲ್ಚರು ಸಿಗುತ್ತೆ ಮತ್ತು ತರಬೇತಿನೂ ಕೊಡ್ತೀರಾ? ಹೌದು. ನಿಮ್ಮಲ್ಲೂ ಕೂಡ ಮಾರಾಟ ಮಾಡೋದಕ್ಕೂ ಒಂದು ಅಲ್ಲಿ ಅವಕಾಶ ಇದೆ. ಹೌದು. ಮತ್ತೆ ಉತ್ಪಾದನೆ ಮಾಡ್ತಾ ಇರ್ತೀರ? ಮಾಡ್ತಾ ಇದೀವಿ, ಈಗ ಲಭ್ಯ ಇದೆ. ಸಣ್ಣ ಬೆಳೆಗಾರ ಏನೋ ಬೇಕಂದ್ರೆ ಒಂದು ಕೆಜಿ 100 ರೂಪಾಯಿ ಹಂಗೆ ಸಿಗುತ್ತೆ. ಅದನ್ನ ಅವರು ಹೆಚ್ಚು ಮಾಡ್ಕೋಬಹುದು ಅಂತೀರಾ? ಮಾಡ್ಕೋಬಹುದು. ಮತ್ತೆ ನಿಮ್ಮ ಈ ಕಾಫಿ ಮಂಡಳಿಯ ಕಚೇರಿಗಳಿದಾವೆ, ಅಲ್ಲೂ ಏನಾದ್ರು ಲಭ್ಯ ಇರ್ತಾ ಇದೆ? ಇದು ನಾವು ಶೇಖರಣೆ ಮಾಡೋಕ್ಕೆ ಈ ಫ್ರಿಡ್ಜ್ ಎಲ್ಲ ಬೇಕಾಗುತ್ತೆ. ಇದು ನಮ್ಮ ಚಟ್ಟಳ್ಳಿ ಕಾಫಿ ಸಂಶೋಧನಾ ಕೇಂದ್ರದಲ್ಲಿ ಮಾತ್ರ ಲಭ್ಯವಾಗುತ್ತೆ. ಅಂದರೆ ಪ್ರಯೋಗಾಲಯಗಳ ಒಂದು ಅವಶ್ಯಕತೆ ಇರುತ್ತೆ. ಅವಶ್ಯಕತೆ ಇವನ್ನ ಬಹಳ ತಂಪಾಗಿ ಸ್ಥಳದಲ್ಲೇ ಶೇಖರಣೆ ಮಾಡಬೇಕು. ಬಿಸಿಲಿಗೆ ಎಲ್ಲ ಒಡೆದಾಗ ಅದರದ್ದು ಬೀಜಾಣು, ಅವು ಒಂದು ಜೀವ ಇರುವಂತ ಒಂದು ಬೀಜಾಣು, ಅವು ಸತ್ತರೆ ಅದು ಪರಿಣಾಮಕಾರಿಯಾಗಿ ಇರೋದಿಲ್ಲ. ನಮ್ಮ ರೈತ ಬಂದು ತೆಗೆದುಕೊಂಡು ಹೋದ್ಮೇಲೆ ಎಷ್ಟು ದಿನದೊಳಗೆ ಬಳಸಬೇಕಾಗುತ್ತೆ? ಒಂದು 15-20 ದಿನದೊಳಗೆ. ಇಲ್ಲ ಸ್ವಲ್ಪ ತಡ ಮಾಡಿದ್ರೆ ಅವರು ಫ್ರಿಜ್ ಆ ಥರ ಇಟ್ಕೋಬೇಕಾಗ ಇಟ್ಕೊಂಡ್ರೆ ಒಂದೂವರೆ ತಿಂಗಳ ಒಳಗೆ ಬಳಸ್ಬೋದು. ಅಂದರೆ ತಂಪಾದ ಸ್ಥಳದಲ್ಲಿ ಇಡೋದು ಬಹಳ ಮುಖ್ಯ ತಗೊಂಡು ಹೋದ್ಮೇಲೆ. ಹೌದು. ಬಿಸಿಲಿಗಿಡೋದು ಇವೆಲ್ಲ ಮಾಡ್ಕೋಬಾರ್ದು. ಅದಷ್ಟು ತಂಪಾದ ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಇರುವಂಥ ಸ್ಥಳದಲ್ಲಿ ಇಡಬಹುದು. ಇವನ್ ಕೆಲವರು ಮಡಿಕೆಯಲ್ಲೂ ಅದನ್ನು ಶೇಖರಣೆ ಮಾಡ್ಬೋದು. ಮಡಿಕೆಯಲ್ಲಿಟ್ಟು ಮಡಿಕೆ ಕೆಳಗಡೆ ಸ್ವಲ್ಪ ನೀರಿಟ್ಟು ಆ ರೀತಿ ತಂಪು ಕೂಡ ಮಾಡಬಹುದು ಬಿಸಿಲು ಜಾಸ್ತಿ ಇದ್ರೆ. ಒಟ್ಟಾರೆ ಇದು ಯಶಸ್ವಿ ಆಗಿದೆ ಅಂತೀರಿ? ಹೌದು. ಮುಖ್ಯವಾಗಿ ಕಾಫಿ ತೋಟಗಳಲ್ಲಿ ಆ ವಾತಾವರಣದ ಪರಿಣಾಮದಿಂದ ತುಂಬಾ ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡುತ್ತೆ. ಸಾಧಾರಣವಾಗಿ ಎಷ್ಟು ಯಾವಾಗ ಆಗಸ್ಟ್ ಇಂದನೇ ಪ್ರಾರಂಭ ಮಾಡಬಹುದಾಯ್ತು ಸಿಂಪಡಣೆಗೆ? ಮಳೆ ಮೇಲೆ ಆಧಾರಿತ. ಮಳೆ ನಿಂತರೆ ಮತ್ತೆ ಕೆಲವರು ಹೂ ಮಳೆ ಬರೆಸಿ ಬ್ಲಾಸಮ್ ಶವರ್ಸ್ ಅಂತಾರ, ಬೇಗ ಕಾಯಿ ದಪ್ಪ ಆಗಿದ್ರೆ ಅವರು ಆಗಸ್ಟ್ ಅಲ್ಲಿ ಮಳೆ ನಿಂತ ತಕ್ಷಣ ಇದನ್ನ ಸಿಂಪಡಣೆ ಮಾಡಬಹುದು. ಅಂದ್ರೆ ಒಂದು ಬೆಳೆ ಅವಧಿ ಅಂದ್ರೆ ಎಷ್ಟು ಸಿಂಪರಣೆ ಮಾಡೋದು ಒಳ್ಳೇದು ಅಂತೀರಿ? ಒಂದ್ಸರಿ ಕವರ್ ಮಾಡಿದ್ರೆ ಸಾಕು. ಅದಿರುತ್ತೆ ಇರುತ್ತೆ.

ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲದ ಕಾಚಾ ಕಾಫಿ ದರ. ಅರಬಿಕಾ ಪಾರ್ಚ್ಮೆಂಟ್ 16,800 ರೂಪಾಯಿಂದ 16,300 ರೂಪಾಯಿ, ಅರಬಿಕಾ ಚೆರಿ 10,500 ರೂಪಾಯಿಂದ 10,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 17,900 ರೂಪಾಯಿಂದ 18,200 ರೂಪಾಯಿ, ರೋಬಸ್ಟಾ ಚೆರಿ 10,200 ರೂಪಾಯಿಂದ 10,600 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನ ಸುದ್ದಿ. ಮೂಲತ್ ಹೈಸೊಡ್ಲೂರು ಗ್ರಾಮಕಾರಳಾನ ಕೊಡಗರಹಳ್ಳಿಲ ವಾಸವುಳ್ಳ ನಡಿಕೇರಿಯಂಡ ಪೌತಿ ದೇವೇಂಡ ಪೊಣ್ಣು ನಂಜಮ್ಮಯಂಗ ಇಂದು 24 ಗಂಟೆಗೆ ಮರಣಪಟ್ಟಿತ್ತು. ಶತಾಯುಷಿ ನುಯಿಟ ನಾಲ್ ಬೈತ್ರ ನಡಿಕೇರಿಯಂಡ ನಂಜಮ್ಮಯಂಗಡ ತಾಮನೆ ಹೊಟ್ಟೆಂಗಡ ಇಂಗಡ ಅಕೇರಿ ಕಾರ್ಯ ನಾಳೆ ಮಜ್ಜನ 2 ಗಂಟೆಗೆ ಎಂಗಡ ಸ್ವಗ್ರಹತ್ತು ನಡಪ. ಚಂಬೆಬೆಡಿಯೂರು ಗ್ರಾಮತ್ರ ಚಾರಿಮಂಡ ಪೌತಿ ಮುದ್ದು ಎಂಗಡ ಪೊಣ್ಣು ಪಟ್ಟು ಪೊನ್ನವಯಂಗ 69ನೇ ಬೈತಲು ಇಂದು ಮಜ್ಜನ ಮರಣಪಟ್ಟಿತ್ತು. ಚಾರಿಮಂಡ ಪಟ್ಟು ಪೊನ್ನವ ಎಂಗಡ ತಾಮನೆ ಬೊಳ್ಳಚಟ್ಟಿರ ಆಕೆರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆ ಮೀದ ಚೆಂಬೆಬೆಳೂರು ಗ್ರಾಮತ್ರ ಒಕ್ಕತೂಟಗಳತ್ತು ನಡಪ. ಮರಗೋಡು ಗ್ರಾಮತ್ರ ಐಮಂಡ ಪೌತಿ ಕಾರ್ಯಪ್ಪ ಎಂಗಡ ಮೂವು 65 ಬೈತ್ರ ಐಮಂಡ ಹರಿಶ್ಚಂದ್ರ ತಮ್ಮುಣಿಯಂಗ ಇಂದು ಮರಣಪಟ್ಟಿತ್ತು. ಐಮಂಡ ಹರಿಶ್ಚಂದ್ರ ತಮ್ಮುಣಿಯಂಗಡ ಆಕೆರಿ ಕಾರ್ಯ ನಾಳೆ ಮರಗೋಡು ಗ್ರಾಮತುಳ್ಳ ಎಂಗಡ ಸ್ವಂತ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಆತ್ಮೀಯ ಶ್ರೋತೃಗಳಿಗೆ ಗಮನಿಸಿ, ಅನಿವಾರ್ಯ ಕಾರಣದಿಂದ ಇಂದು ಸುದ್ದಿ ಜೊಂಪೆ ಪ್ರಸಾರವಾಗುತ್ತಿಲ್ಲ, ಅದಕ್ಕಾಗಿ ವಿಷಾದಿಸುತ್ತೇವೆ. ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ. ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಳುವುದು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಅದರಲ್ಲೂ ಪ್ರಕೃತಿಯಲ್ಲಿ ಕಂಡುಬರುವಂತಹ ವಿಸ್ಮಯಕರ ಹಾಗೂ ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳುವುದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ. ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಅಂಗೈಯಗಲದ ಕಾಡು ಬೆಳೆಸಲು ನಾವು ಹಾಕುವ ಯೋಜನೆಗಳೇನು, ಖರ್ಚೇನು, ಶ್ರಮವೇನು, ಏನೇನೂ ಇಲ್ಲ. ಆದರೆ ಪ್ರಪಂಚದ 1/2 ಭೂಭಾಗದಷ್ಟು ವಿಶಾಲವಾದ, ಸಮೃದ್ಧವಾದ, ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಪಕ್ಷಿಗಳು ಪ್ರತಿದಿನ 4-6 ಹನಿ ಮಕರಂದ ಕುಡಿದು 10-6 ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು. ನಿನ್ನಾತ್ಮದಾನಂದ